ಸಹಾಯವಾಣಿ ಸಂಖ್ಯೆ 1800116666. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಮಾನಸಿಕ ಆರೋಗ್ಯ ತೊಂದರೆ ಯಾರಿಗೆ ಬೇಕಾದರೂ ಬರಬಹುದು, ಆದರೆ ದೆವ್ವ ಭೂತ ಜಾತಕ ದೋಷದಿಂದ ಬರೋದಿಲ್ಲ. ಕಾರಣ ಮೆದುಳಿನಲ್ಲಿ ಆಗುವ ನ್ಯೂರೋ ಕೆಮಿಕಲ್ಸ್ ಅಂದರೆ ನರವಾಹಕಗಳು ಸೆರೋಟೋನಿನ್ ಡೋಪಮಿನ್ ಇವುಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ತೊಂದರೆ ಬರಬಹುದು. ಮಾನಸಿಕ ತೊಂದರೆಗಳಿದ್ದಲ್ಲಿ ಟೆಲಿಮನಸ್ 1441 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸುಲಭ ಸಮಾಧಾನ, ಸಹಜ ಪ್ರಕ್ರಿಯಾ, ಘರ್ ವಾಪಸ್ ಸುಖ ಸೇ ಜಾಯೆ, ನ್ಯಾಯ ಮೇ ನಾ ಹೋ ಕೋಈ ಬಾಧಾ, 1500 ಪರ ಸಹಾಯತಾ ಪಾಯೆ, ಲೋಕ ಅದಾಲತ್ ತ್ವರಿತ ನಿಷ್ಪಕ್ಷ ಔರ್ ಸುಲಭ ನ್ಯಾಯ. ಪ್ರತಿ ತಿಂಗಳು 9ನೇ ತಾರೀಕಿನಂದು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯಲಿದೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಈ ಅಭಿಯಾನದಲ್ಲಿ ಗರ್ಭಿಣಿಯರ ಆರೈಕೆಗೆ ಹೆಚ್ಚಿನ ಆದ್ಯತೆ. 2 ಮತ್ತು 3ನೇ ತಿಂಗಳು ಗರ್ಭಿಣಿಯರು ತಪ್ಪದೆ ತಪಾಸಣೆ ಮಾಡಿಸಿ, ಯಾವುದಾದರೂ ತೊಂದರೆ ಇದ್ದಲ್ಲಿ ವಿಶೇಷ ಗಮನ ನೀಡಲಾಗುತ್ತದೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಲಕ್ಷ ಲಾಟ್ರಿ ನನ್ಗೆ ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಕೆಳಗಡೆ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮದ ಪ್ರಾಯೋಜಕರು ನಾರ್ನಾಡ್ ಸೆಂಟರ್ ಧಾರವಾಡ. ಇದೀಗ ನೇರ ಫೋನಿನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ವೆರಿಕೋಸ್ ವೇನ್ಸ್. ಭಾಗವಹಿಸುತ್ತಾರೆ ಡಾಕ್ಟರ್ ಬಸವರಾಜೇಂದ್ರ, ಅನುರು ಶೆಟ್ಟರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಕೇಳುಗರಲ್ಲಿ ಒಂದು ಅರಿಕೆ, ಈ ಕಾರ್ಯಕ್ರಮ ನಮ್ಮ ಪ್ರೊಮೋದ ಪ್ರಕಾರ ಇವತ್ತು 8:00 to 8:30 ಪ್ರಸಾರ ಆಗಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನಾವು ಈ ಕಾರ್ಯಕ್ರಮವನ್ನು 7:00 to 7:30 ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳುಗ್ರೆ, ಇವತ್ತಿನ ವಿಶೇಷ ನೇರ ಫೋನಿನ ಕಾರ್ಯಕ್ರಮದ ವಿಷಯ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ ವ್ಯಾಸ್ಕ್ಯುಲರ್ ಸರ್ಜನ್ ಆದಂಥ ಡಾಕ್ಟರ್ ಬಸವರಾಜೇಂದ್ರ ಆನೂರ್ ಶೆಟ್ರು. ಡಾಕ್ಟ್ರ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಅಂದರೆ, ಡಾಕ್ಟರ್ ಬಸವರಾಜೇಂದ್ರ ಆನೂರ್ ಶೆಟ್ರು ಬೆಳಗಾವಿಯವರು. ಇವರು ತಮ್ಮ MBBS ಡಿಗ್ರಿಯನ್ನು ಬೆಳಗಾವಿಯ ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿ MS ಸರ್ಜರಿಯನ್ನು ಮೈಸೂರಿನ JSS ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿದರು. ನಂತರ ವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ DNB ಪದವಿಯನ್ನು ಹೈದರಾಬಾದಿನ ಯಶೋದ ಹಾಸ್ಪಿಟಲಲ್ಲಿ ಮುಗಿಸಿ ಅಲ್ಲಿಯೇ ಒಂದೂವರೆ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಪ್ರಸ್ತುತ ಧಾರವಾಡದ ನಾರಾಯಣ ಹಾರ್ಟ್ ಸೆಂಟರಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇಳುಗ್ರೆ, ಈ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಸಾಮಾನ್ಯವಾಗಿ ನಮಗೆ ಹಲವಾರು ಜನರ ಕಾಲ್ ಮೇಲೆ ಗೋಚರಿಸ್ತಾನೆ ಇರ್ತದೆ. ಏನಿದು ವೆರಿಕೋಸ್ ವೇನ್ಸ್, ಇದರಿಂದ ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆಗ್ತದೆ ಹೆಂಗೆ, ಇದಕ್ಕೆ ಏನು ಚಿಕಿತ್ಸೆ ಇದೆ, ಲಕ್ಷಣಗಳು ಏನು, ಇದಿದ್ದರೆ ಏನು ತೊಂದರೆ ಆಗ್ತದೆ, ಈ ಎಲ್ಲ ವಿಷಯಗಳನ್ನು ಆಧರಿಸಿ ನೀವು ಡಾಕ್ಟ್ರಿಗೆ ಪ್ರಶ್ನೆಯನ್ನು ಕೇಳಬಹುದು. ಡಾಕ್ಟ್ರು ನಿಮಗೆ ಉತ್ತರವನ್ನು ಕೊಡ್ತಾರೆ. ಕರೆ ಮಾಡಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆ 0836, ಧಾರವಾಡದ STD ಕೋಡ್. ನೀವು ಕರೆ ಮಾಡಬೇಕಾದಂಥ ಸಂಖ್ಯೆ 244-341-15 and 16. ಕೇಳುಗರೆ, ಕರೆಯನ್ನು ಸ್ವೀಕರಿಸೋಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಬಸವರಾಜೇಂದ್ರ ಆನೂರ್ ಶೆಟ್ಟರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಬಸವರಾಜೇಂದ್ರ ಆನೂರ್ ಶೆಟ್ಟರಿ. ನಮಸ್ಕಾರ, ಕೇಳುವವರಿಗೆ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಒಂದು ಎರಡು ವಾಕ್ಯದಲ್ಲಿ ಈ ಉಬ್ಬಿದ ರಕ್ತನಾಳಗಳು ಅಥವಾ ವೆರಿಕೋಸ್ ವೇನ್ಸ್ ಅಂದರೆ ಏನು, ಎಲ್ಲಿ ಕಾಣ್ತವೆ ಮನುಷ್ಯನ ದೇಹದಲ್ಲಿ? ಸಾಮಾನ್ಯವಾಗಿ ದೇಹದಲ್ಲಿ ಎರಡು ಥರದ ರಕ್ತನಾಡಿಗಳಿರುತ್ತವೆ. ಒಂದು ಶುದ್ಧ ರಕ್ತನಾಡಿ, ಹಾರ್ಟ್ನಿಂದ ಎದೆಯಿಂದ ಕಾಲುಗಳಿಗೆ ಶುದ್ಧ ರಕ್ತನಾಡಿಯನ್ನು ತಗೊಂಡೋಗುತ್ತದೆ. ಆಮೇಲೆ ವೇನ್ಸ್ ಅಂದರೆ ಅಶುದ್ಧ ರಕ್ತನಾಡಿಯನ್ನು ಕಾಲಿನಿಂದ ರಿಟರ್ನ್ ಹಾರ್ಟ್ಗೆ ಅದು ಶುದ್ಧ ಕಾರ್ಯ ಮಾಡೋಕ್ಕೆ ತೊಗೊಂಡೋಗುತ್ತೆ. ಸೊ ಈ ಅಶುದ್ಧ ರಕ್ತನಾಡಿಗಳು ಕಾಲುಗಳಲ್ಲಿ ಏನಿರುತ್ತೆ ಅವಕ್ಕೆ ನಾವು ವೇನ್ಸ್ ಅಂತೀವಿ. ಸೊ ಈ ವೇನ್ಸ್ ಕಾಲಲ್ಲಿ ಏನಿರುತ್ತಲ್ಲ, ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ರೀತಿಯಿಂದ ವೆರಿಕೋಸ್ ವೇನ್ಸ್ ಥರ ಬರುತ್ತೆ. ಸೊ ಈ ಪ್ರಾಬ್ಲಮ್ನ ನಾವು ವೆರಿಕೋಸ್ ವೇನ್ಸ್ನ ಅಂತ ಕರಿತೀವಿ. ಅಂದರೆ ಇದು ಸಾಮಾನ್ಯವಾಗಿ ಕಾಲಿನ ಭಾಗದಲ್ಲಿ ಮಾತ್ರ ಕಾಣ್ತದೆ? ಕೈಯಲ್ಲೂ ಕೂಡ ವೇನ್ಸ್ ಇರೋದ್ರಿಂದ ಆಗಬಹುದು, ಬಟ್ ಸಾಮಾನ್ಯವಾಗಿ ಕಾಲಲ್ಲೇ ಆಗುವ ಪ್ರಾಬ್ಲಮ್ ಇದು. ಒಂದು ಕರೆಯನ್ನು ನೋಡೋಣ ಡಾಕ್ಟ್ರೆ. ಎಸ್, ಹಲೋ. ಹಲೋ, ನಮಸ್ತೆ. ನಿಮ್ಮ ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ತಮ್ಮ ಹೆಸರು? ಅಲ್ಲ, ಡಾಕ್ಟರ್ ಮಾತಾಡ್ತಾರೆ, ನಿಮ್ಮ ಹೆಸರು ಏನು? ಅಲ್ಲ, ನೀವು ಒಂಚೂರು ಸಿಗ್ನಲ್ ಇರೋ ಕಡೆಗೆ ಬರ್ರಿ, ಸ್ಪಷ್ಟವಾಗಿ ನಿಮ್ಮ ಹೆಸರನ್ನು ಹೇಳಿ ಪ್ರಶ್ನೆ ಕೇಳ್ರಿ. ಹಾ, ಹೇಳ್ರಿ. ಈಗ ವೆರಿಕೋಸ್ ಬರ್ಲಾರ್ದ ಅಡಿಯಕ್ಕೆ ಏನಾರ ಯೋಗ, ವ್ಯಾಯಾಮ, ಫುಡ್ ಏನಾರೆ ಆಕ್ಟಿವಿಟಿ ಇದೆ? ಹಾ, ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ನಮಸ್ಕಾರ, ಏನ್ರಿ ಹೆಸರು ನಿಮ್ದು? ಹಲೋ, ನಿಮ್ಮ ಹೆಸರು ಏನು? ಹೆಸರು? ಸಿಗ್ನಲ್ ಸರಿಯಾಗಿ ಇಲ್ಲ ಅವ್ರದ್ದು ಡಾಕ್ಟ್ರೆ. ಇವಾಗ ಕೇಳಿದ್ ಅದೇ ಉತ್ತರ ಒಂಚೂರು ಹೇಳ್ಬಿಡೋಣ ಅವ್ರಿಗೆ, ತಡೆಯದಂಗೆ ಏನ್ ಮಾಡ್ಬೇಕು ಅಂತ. ಓಕೆ, ವೆರಿಕೋಸ್ ವೇನ್ಸ್ ತಡಿಬೇಕಂದ್ರೆ ಯೂಶ್ವಲ್ ಆಗಿ ರುಟೀನ್ ಆಗಿ ನಾವು ಹಾರ್ಟ್ ಪ್ರಾಬ್ಲಮ್ಗಳಿಗೆ ಏನು ತೊಂದರೆ ಆಗತ್ತಲ್ಲ, ರುಟೀನ್ ಎಕ್ಸಸೈಸು ಮಾಡಬೇಕು, ವೆಯ್ಟ್ ಕಡಿಮೆ ಮಾಡಬೇಕು. ವೆರಿಕೋಸ್ ವೇನ್ಸ್ ಸಾಮಾನ್ಯವಾಗಿ ಕೆಲವೊಬ್ಬರು ಒಬೆಸಿಟಿ ಇದ್ದವ್ರ, ಒಬೆಸಿಟಿ ಅಂದರೆ ದಪ್ಪಿದ್ದವರಲ್ಲಿ ಕಾಣಬರುತ್ತೆ. ಸೊ ವೆಯ್ಟ್ ಸ್ವಲ್ಪ ಕಡಿಮೆ ಮಾಡಬೇಕು, ಯಾವ ಥರದ ರೆಗ್ಯುಲರ್ ಎಕ್ಸಸೈಸ್ ಇಟ್ಕೋಬೇಕು, ಇವೆಲ್ಲ ಆಗೋದ್ರಿಂದ ಅದನ್ನ ಒಂದು ಲೆವೆಲ್ವರೆಗೂ ಅದನ್ನ ಕಡಿಮೆ ಮಾಡ್ಬೋದು. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ಏನಪ್ಪ, ಮುರುಗಪ್ಪ ಮರಗಳು ಮಾತಾಡೋದ್ರಿ. ಮುರುಗಪ್ಪ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಸ್ವಲ್ಪ ಮುಂದಿನ ಸರಿ ತೋರಿ, ಸ್ವಲ್ಪ ತಿನ್ನಿಸ್ರಿ. ಹಾ ಹಾ, ಹಲೋ ಹಲೋ ಹಲೋ, ನಮಸ್ತೆ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ಬಾಬುರಾವ್ರ ಪ್ರಶ್ನೆ ಕೇಳ್ರಿ. ಈಗ ಈ ರಕ್ತನಾಳಗಳು ಉಬ್ಬಬೇಕಾದ್ರೆ ಇದು ಶುಗರ್ ಬಿ ಪಿ ಇದು ಒಂದು ಕಾರಣ ಆಗ್ತದೆ. ಶುಗರ್ ಬಿ ಪಿ ಕಾರಣ ಆಗುವುದಿಲ್ಲರಿ, ಇದು ಕಾರಣ ಬೇರೆ. ಇದು ಸಾಮಾನ್ಯವಾಗಿ ಏನಂತಾರೆ, ಒಬ್ಬೊಬ್ಬರು ಬಾಡಿ ಏನು ದಪ್ಪಿರೋದ್ರಿಂದ ಅಥವಾ ಅವ್ರು ಕೆಲಸ ಮಾಡೋದು ಅಂದರೆ ನೀವು ಯಾವ ಥರ ಕೆಲಸ ಮಾಡ್ತೀರಿ. ಸಾಮಾನ್ಯವಾಗಿ ಟೀಚರ್ಗಳಲ್ಲಿ ಎಂತಾರೆ ಎದ್ದು ನಿಂತು ಕೆಲಸ ಮಾಡೋವಂಥ ಡಾಕ್ಟರ್ಗಳು, ಪೊಲೀಸ್ಗಳು ಅಥವಾ ಹೊಲದಲ್ಲಿ ಮಾಡ್ತಿರೋದು ರೈತರುಗಳಲ್ಲಿ ಈ ಥರ ಪ್ರಾಬ್ಲಮ್ ಬರುತ್ತೆ. ಯಾವ ಕೆಲಸದಲ್ಲಿ ನಿಂತು ಕೆಲಸ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೋ ಅವರಲ್ಲಿ ಇದು ಜಾಸ್ತಿ. ಶುಗರ್ ಮತ್ತು ಬಿ ಪಿ ಇದ್ದವ್ರ ಒಳಗೂ ಬರಬಹುದು, ಬಟ್ ಅದೇ ಕಾರಣದಿಂದ ಬರುತ್ತೆ ಅಂತ ಅದು ಅಲ್ಲ. ಅಲ್ಲ, ಇದು ನಿರಂತರವಾಗಿ ನರಗಳು ಉಬ್ಬಿದ್ರೆ ಜೀವನಕ್ಕೇನಾದ್ರೂ ಅಪಾಯ ಆಗುವ ಸಂಭವ ಇದೆಯೇನೋ. ಜೀವಕ್ಕೆ ಅಪಾಯ ಆಗುವಂತದೇನು ಸಂಭಾವನೆ ಏನು ಇರುವುದಿಲ್ಲರಿ, ಬಟ್ ಅವು ರಕ್ತನಾಡಿಗಳು ಉಬ್ಬಿ ನೀವು ಕೆಲಸ ಮಾಡುವಾಗ ಅಕಸ್ಮಾತ್ ಎಲ್ಲರ ಬಡಿತು ಅಥವಾ ಅಲ್ಲಿಂದ ರಕ್ತ ಸುರಿಯಾಕತ್ತಂದ್ರೆ ಅವಾಗ ಏನಾಕೈತಿ ಗೊತ್ತಿಲ್ಲದ ರಕ್ತ ಸುರಿದು ಬಿಡ್ತೈತಿ. ಅವಾಗ ಜೀವಕ್ಕೆ ಅಪಾಯ ಆಗ್ತೈತಿ ಭಾಳ ರಕ್ತಸ್ರಾವ ಆತಂದ್ರೆ. ಬಟ್ ಬರೀ ಉಬ್ಬಿದ್ದು ಅದರಿಂದ ಏನು ತ್ರಾಸ ಆಗಕತ್ತಿರ್ಕಂದ್ರೆ ಏನು ಜೀವಕ್ಕೆ ಆಗುವಂಥ ಪ್ರಾಬ್ಲಮ್ ಏನು ಅಲ್ಲಿದು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಶಿವಲಿಂಗ ಅವ್ರು ಒಂಚೂರು ರೇಡಿಯೋ ಸೆಟ್ ಬಿಟ್ಟು ದೂರ ಬರ್ರಿ. ಅಲ್ಲ ಇಲ್ಲ ದೂರ ಗಂಟೆ ಮೇಡಮ್. ಹಾಂ ಮತ್ತೆ ಹೇಳ್ರಿ ಮೇಡಮ್. ನನ್ನ ಪ್ರಶ್ನೆ ಏನಂದ್ರೆ, ಈ ಹುಟ್ಟಿದ ರಕ್ತನಾಳಗಳು ಆಗದೇ ಇರುವಾಗ ಏನಾದ್ರೂ ಮುಂಜಾಗ್ರತಾ ಕ್ರಮ ಇದ್ರೆ ಡಾಕ್ಟರ್ ಕಡೆ ಕೇಳ್ಬೇಕಂತೇಳಿ ನನ್ನ. ಹಾಂ, ಈಗಾಗಲೇ ಮೊದಲೇ ಕಾಲರ್ ಒಬ್ರು ಇದ್ದ ಪ್ರಶ್ನೆ ಕೇಳಿದ್ರು. ಆಯ್ತು, ಇನ್ನೊಂದ್ಸತಿ ಹೇಳ್ತಾರೆ. ಹೇಳ್ತಾರೆ ಹೇಳ್ತಾರೆ. ಈಗ ಆಲ್ರೆಡಿ ಕಾಲಾಗ ಆಗಿದ್ದು ಅಂದ್ರೆ ತಿಳ್ಕೊರಿ, ಅದನ್ನ ನಾರ್ಮಲ್ ಮಾಡಕ್ ಬರುದಿಲ್ಲ. ಅದಕ್ಕೆ ಸೊಲ್ಯೂಷನ್ನು ಬರೇ ಸರ್ಜರಿ ಅಂದರೆ ಲೇಸರು ಅಥವಾ ಯಾವ ಯಾವ ಥರದ್ದು ಒಂಥರ ಶಸ್ತ್ರಚಿಕಿತ್ಸೆ ಮಾಡಿನೇ ಕಡಿಮೆ ಆಗಬೇಕು. ಬಟ್ ಯಾರನೇಗ ಆಗಿಲ್ಲ ಅವ್ರದ್ರಾಗ ಆಗಬಾರ್ದು ಅನ್ನೋದಕ್ಕೆ ನಾನು ಆಗಲೇ ಹೇಳಿದ್ದಂಗೆ, ನೀವು ಒಂಥರ ಡೈಲಿ ಒಂದು ರುಟೀನ್ ಹಾಕ್ಕೊಂಡ್ಬಿಟ್ಟು ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಅಥವಾ ಸ್ವಲ್ಪ ದಪ್ಪಿದ್ರೆ ವೇಟ್ ರಿಡಕ್ಷನ್ ಮಾಡೋದು ಅಥವಾ ಎದ್ದು ನಿಂತು ಕೆಲಸ ಮಾಡೋರಲ್ಲಿ ಸ್ವಲ್ಪ ಅವಾಗವಾಗ ಮಧ್ಯ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಕಾಲು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಕಾಲು ಬಾವು ಬಂದಿದ್ರೆ ಈ ಥರ ಬೇರೆ ಬೇರೆ ಬೇರೆ ಬೇರೆ ಥರದ್ದು ಬೇರೆ ಬೇರೆ ಯಾವ್ಯಾವ ಜನರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆಗ್ತಿರತ್ತೆ ಇದು. ಸೊ ನೀವು ಅಕಸ್ಮಾತ್ಗೆ ಎದ್ದು ನಿಂತು ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಇವಾಗಿಂದ ಒಂದು 10-15 ವರ್ಷ ಕೆಳಗಡೆ ಆಗ್ಬೋದು. ಸೊ ಇವಾಗ್ಲೇ ನೀವು ಅದನ್ನ ಏನಂತ ಪ್ರಿಕಾಷನ್ ಅಂತ ಏನಂತೀವಿ, ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಅವಾಗ ಅವಾಗ ರೆಗ್ಯುಲರ್ ಫಾಲೋಅಪ್ ಬಂದರೆ ಅದು ನಿಮಗೆ ವೆರಿಕೋಸ್ ವೆನ್ಸ್ ಬರೋದು ಸಾಧ್ಯತೆ ಸ್ವಲ್ಪ ಕಡಿಮೆ. ಬಟ್ ಆಲ್ರೆಡಿ ಬಂದಿತ್ತಂದ್ರೆ ಮತ್ತೆ ಇದರಿಂದ ಎಲ್ಲ ಅದೇನು ಪರಿಹಾರ ಆಗುವಂತ ಇದಲ್ಲ ಇದು. ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ವೆರಿಕೋಸ್ ಇದ್ರೆ ಅದು ಹಾರ್ಟಿಗೆ ಪ್ರಾಬ್ಲಮ್ ಆಗಲ್ಲ? ಇಲ್ರಿ, ಆಗೋದಿಲ್ಲ. ವೆರಿಕೋಸ್ ವೆನ್ಸ್ ಇದ್ರೆ ಹಾರ್ಟಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಹಾರ್ಟಿಗೆ ಏನು ತೊಂದರೆ ಇಲ್ರಿ, ಏನೇ ಆಗೋದಿಲ್ಲ. ಹಲೋ, ನಮಸ್ಕಾರ ಡಾಕ್ಟರ್ ಸರ್. ತಮ್ಮ ಹೆಸರು? ಹಲೋ, ತಮ್ಮ ಹೆಸರು? ನಮಸ್ಕಾರ. ಹಲೋ, ತಮ್ಮ ಹೆಸರೇನು? ವಿಠಲ್ ತಿಮ್ಮಣ್ಣ ಅವ್ರು ಅಂತ ಹೇಳ್ರಿ. ಪ್ರಶ್ನೆ ಕೇಳ್ರಿ. ವೃದ್ಧಾಶ್ರಮ ಹುಲ್ಕೋಟೆಯಿಂದ ರೀ. ಓಕೆ, ಪ್ರಶ್ನೆ ಕೇಳ್ರಿ ವಿಠಲ್ ಅವ್ರು. ಸರಿಯಾಗಿ ವೃದ್ಧಾಶ್ರಮ ಹುಲ್ಕೋಟೆಯಿಂದ. ಆಯ್ತು ಆಯ್ತು ಹೇಳ್ರಿ, ಪ್ರಶ್ನೆ ಕೇಳ್ರಿ. ಅಂದ್ರೆ ನನಗೆ ಗ್ಯಾಂಗ್ರೀನ್ ಆಗಿತ್ರಿ. ಸ್ಟೆಂಟ್ ಹಾಕ್ಯಾರಿ, ಅದೆಲ್ಲ ಮಾವು ಎಲ್ಲ ಸಜ್ಜಾಗೈತಿ. ಅದು ನೀವು ಉಬ್ಬಿದ ರಕ್ತನಾಳಗಳಿಂದ ಬರ್ತೈತೋ ಅಥವಾ ಏನಾರ ಇಲ್ರಿ? ಇವು ವೆರಿಕೋಸ್ ವೇನ್ ಸಂಬಂಧ ಏನು ಬರುದಿಲ್ಲ, ವೆರಿಕೋಸ್ ವೇನ್ಸ್ ದಿಂದ ಗ್ಯಾಂಗ್ರೀನ್ ಏನಾಗುದಿಲ್ಲರಿ. ನಮಸ್ಕಾರ ಸರ್. ಈಗ ಡಾಕ್ಟ್ರ, ಈಗ ಆಗಲೇ ಇದು ಉಬ್ಬಿದ ರಕ್ತನಾಳಗಳು ಕಾಣಿಸಿತ್ತು ಅಂದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರಿ? ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನವರೂರು ತಾಲೂಕು ಚಿಲಕೋಡದಿಂದ ಮಾತಾಡಿದ್ರಿ ಮೇಡಮ್. ಹಾಂ, ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ಸರ, ಸುಮಾರು 2 ವರ್ಷದಿಂದ ರೀ. ಹ್ಞೂ, 2 ವರ್ಷದಿಂದ ರೀ. ಏಕ ಎಡಗಾಲ ಏಕರಿ ಮಂಡಿ ನೋವು ಐತ್ರಿ, ವೆರಿಕೋಸ್ ನರಗಳು ಉಬ್ಬೇವ್ರಿ ಡಾಕ್ಟ್ರ. ಹಾಂ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದು ಮಾಡ್ಬೇಕು ತೋರಿಸ್ರಿ? ಇನ್ನ ಯಾರಿಗಾರ ತೋರ್ಸಂಡ್ರಿ ಸರ್, ವೆರಿಕೋಸ್ ವೇನ್ ಅಂತ ಹೆಸರಿಟ್ಟಾರಿ ಕೇಳಿಸಿದವ್ರಿ. ಹೌದ್ರಿ, ಇಲ್ಲ ಅದು ನೋಡ್ಬೇಕ್ರಿ, ನೋಡಿಕೊಂಡು ಅದು ಯಾವ ಸ್ಟೇಜ್ ಅಲ್ಲಿ ಐತಿ ನೋಡ್ಬೇಕು. ನೋಡ್ಕೊಂಡು ಭಾಳ ದೊಡ್ಡ ಇದ್ದು ಅಥವಾ ಕಾಲ್ಗ ಕಪ್ಪಗವು ಹಂಗೆ ಏನಾರ ಆಗಿತ್ತಂದ್ರೆ ಮತ್ತೆ ಅದಕ್ಕೆ ನೋಡಿ ಅದು ಆಪರೇಷನ್ ಮಾಡಿ ಅದನ್ನ ಕಡಿಮೆ ಮಾಡಿ ಕೊಡ್ಬೇಕಾಕೈತ್ರಿ. ಆದಷ್ಟು ಅಂದ್ರೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕೊಂತೇನ್ರಿ, ಬೆಳಿಗ್ಗೆ ಸ್ವಲ್ಪ ರಿಲೀಫ್ ಅನ್ಸ್ತೈತ್ರಿ. ಅದು ಕೊಬ್ಬರಿ ಎಣ್ಣೆ ಹಚ್ಚು ತಿಕ್ಕೊಂಡ್ರೆ ವೆರಿಕೋಸ್ ವೇನ್ಸ್ ಆಗು ನೋವು ಅಷ್ಟ ಕಡಿಮೆ ಆಕೈತ್ರಿ, ಹೊರತು ಅದು ವೆರಿಕೋಸ್ ವೇನ್ಸ್ ಕಡಿಮೆ ಆಗುದಿಲ್ಲ. ಅದರಿಂದ ಅಂದ್ರೆ ಮಂಡಿ ನೋವು ಬಹಳ ಇದೆ ಸರ್. ಮಂಡಿ ನೋವು ವೆರಿಕೋಸ್ ವೇನ್ಸ್ ಬರುದಿಲ್ಲರಿ, ಅದೇನ್ರಿ ಎಲ್ಬಿಂದ ಏನ್ರ ಸಮಸ್ಯೆಗಳು ಕೆಲವೊಮ್ಮೆ ಇರ್ತಾವೋ, ಬಟ್ ಬರೇ ಮಂಡಿ ನೋವು ವೆರಿಕೋಸ್ ವೇನ್ಸ್ ದಿಂದ ಏನ್ ಬರುದಿಲ್ಲ. ಕಾರ್ಯಕ್ರಮದ ಕೊನೆಗೆ ಡಾಕ್ಟರ್ ಯಾವತ್ತ ಇರ್ತಾರ ಅಂತ ಹೇಳ್ತೇನೆ ನಾನು, ಕೇಳ್ರಿ. ಹಲೋ, ಹಲೋ ಸರ್, ನಮಸ್ತೆ, ಯಾರು ಮಾತಾಡೋದು? ಇಲ್ಲಿ ಕಮಲ್ ಏನಿಂದ ರೀ? ತಮ್ಮ ಹೆಸರು? ಹಾ, ಕಮಲ್ ಏನಿಂದ, ಮಾದೇವ್ ಅಂತ ರೀ. ಹಾ, ಪ್ರಶ್ನೆ ಕೇಳ್ರಿ. ಮಾದೇವ್ ಮಾದೇವ್ ಇರತ್ರಿ. ಇದ್ರಿ ನರಾರಿ ಇಲ್ಲಿ ಮನಕೈ ಸ್ವಲ್ಪ ಪಟ್ಟದು ಹೊಯ್ತೈತಿ ಆಮೇಲೆ ಹಿಂಗ ಅದ ಒಂದ್ ನರ ಉಜ್ಜಿ ಸ್ವಲ್ಪ ಗಂಟಿನ ಗಿಟ್ಟಿ ಆಗೈತ್ರಿ ಅದ. ಹ್ಞೂನ್ರಿ. ಹಾ, ಅದಕ್ಕೆ ಏನ್ರಿ, ಏನ್ ಮಾಡ್ಬೇಕ್ರಿ ಅದಕ್ಕೆ? ಬಡಿಸ್ಕೊಂಡಿದ್ರಿ ಏನಾರ? ಹಾ, ಸಣ್ಣ ಬಡ್ದೈತಿ ರೀ ಅಗರ್ಸೆಲ್ಲರಿ ಗಾಡಿ ಹಿಂಗ ಏನ್ರ ಏನ್ ಮಾಡ್ತಾ ಹಿಂಗ ಮನಕೈ ಬಡ್ದೈತ್ರಿ ಅದ. ಹೌದ್ರಿ, ಅದ್ ನೋಡ್ಬೇಕಾಕೈತ್ರಿ, ಬಂದ್ ಒಂದ್ಸಲ ಪರೀಕ್ಷೆ ಮಾಡ್ಬೇಕಾಕೈತಿ. ಮಾಡಿ ನರದ್ದನ ಐತೋ ಏನು ಬೇರೆ ಗಂಟು ಥರ ಐತಿ ನೋಡ್ಬೇಕಾಕೈತಿ. ಮತ್ತು ಗಂಟು ಎಷ್ಟು ಸೈಜ್ ಐತಿ, ಸಣ್ಣದೈತೋ ದೊಡ್ಡದೈತೋ, ಅದರಿಂದ ಮತ್ತೆ ಏನರ ಬೇರೆ ಪ್ರಾಬ್ಲಮ್ ಆಗಿದೆ ನೋಡ್ಕೊಂಡು ಅದ್ರ ತಕ್ಕಂಗೆ ಅದ್ರ ಟ್ರೀಟ್ಮೆಂಟ್ ಕೊಡ್ಬೇಕು. ನೋವು ಅದು ಏನಲ್ಲಿ ಈಗ ಒಂದು ಎರಡು ಮೂರು ತಿಂಗಳು ಆತರದ ಹಿಂಗೆ ನರ ಹಿಂಗೆ ಮನಕೈ ಹೆಚ್ಚಿನ ಹಿಂಗೆ ಗಂಟು ಕಾಣಾಕತ್ತೈತಿ ರೀ. ಅದು ಬಂದು ಒಂದ್ಸಲ ತೋರಿಸ್ಕೋ ರೀ ಮಾದೇವ್ ಅವ್ರ. ಹಾಂ, ಆಯ್ತು. ಹ್ಞೂ, ಆಯ್ತು, ಆಯ್ತು. ಹಲೋ, ಹಲೋ ರೀ, ನಮಸ್ತೆ, ಯಾರು ಮಾತಾಡೋದು? ನಾವು ರಾಯಬಾಗ್ ಇಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ಹಾ, ಪ್ರಶ್ನೆ ಕೇಳ್ರಿ ಭೀಮರಾವ್ ಅವ್ರ. ಮಂಡಿ ನೋವು ಹೇಳಿದ್ರೆ ಏನ್ರಿ? ಇಲ್ಲ ಇಲ್ಲ, ಇದು ವೆರಿಕೋಸ್ ವೇನ್ಸ್, ಕಾಲ್ ಮ್ಯಾಗ ನರ ಉಬ್ಬಿರ್ತಾವಲ್ಲ ನೋಡ್ರಿ, ಗಂಟು ಗಂಟು ಕಾಣ್ತಿರ್ತಾವ ನೋಡ್ರಿ, ಅದ್ರ ಬಗ್ಗೆ. ಆಯ್ತು, ನಮಸ್ಕಾರ, ನಾವು ಈಗ ವೀಡಿಯೋ ಚಾಲು ಮಾಡಿದ್ದೀವಿ. ಆಯ್ತು ಡಾಕ್ಟರ್, ನಾವು ಮಾತಾಡ್ತಾ ಹೇಳಿದ್ವಿ ಅಂದ್ರೆ ಈ ತರ ಆಲ್ರೆಡಿ ಈಗ ಕಾಣ್ಲಿಕ್ಕೆ ಹತ್ತಿದ್ವು ಅಂದ್ರೆ ಅದಕ್ಕೆ ಏನು ಚಿಕಿತ್ಸಾ ವಿಧಾನ? ಈಗ ಆಲ್ರೆಡಿ ನೋಡ್ಕೊಂಡು ಬಿಟ್ಟು ಅದು ಯಾವ ಸ್ಟೇಜ್ ಅಲ್ಲಿ ಐತೆ ಅಂತ ಫಸ್ಟ್ ನೋಡ್ಬೇಕ್ರಿ. ಸುಮಾರು ಒಂದರಿಂದ ಆರನೇ ಸ್ಟೇಜ್ ತನ ಇರ್ತಾವ್ರಿ. ನೋಡ್ಕೊಂಡ್ಬಿಟ್ಟು ಮತ್ತು ಕಾಲಲ್ಲಿ ಏನು ಆಲ್ರೆಡಿ ನಿಮ್ಗೇನು ಅಲ್ಸರ್ ಆಗೈತೋ ಇಲ್ಲೋ ಅಥವಾ ಅಲ್ಲಿಂದ ಏನರ ಬ್ಲೀಡಿಂಗ್ ಆಗೈತಿಲ್ಲೋ ನೋಡ್ಕೋಬೇಕು. ಅದ್ರ ತಕ್ಕ ನೀವು ಬರೀ ಪ್ಲೇನ್ ವೆರಿಕೋಸ್ ವೇನ್ಸು ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಾಕತ್ತಿಲ್ಲ ಅಂದ್ರೆ ನೋಡ್ಕೊಂಡು ನೀವು ಸ್ವಲ್ಪ ಸ್ಟಾಕಿಂಗ್ಸು ಟ್ಯಾಬ್ಲೆಟ್ಸ್ ಕೊಟ್ಟರೆ ಅದರಲ್ಲಿ ಕಡಿಮೆ ಆಕೈತಿ. ಒಂದು ಕರೆ ನೋಡೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ಆಕಾಶವಾಣಿ. ಹೌದು ಹೌದು. ಬಸವರಾಜ್ ಅವರು, ಪ್ರಶ್ನೆ ಕೇಳ್ರಿ. ಇವತ್ತು ವೆರಿಕೋಸ್ ವೇನ್ಸ್ ಉಬ್ಬಿದ ರಕ್ತನಾಳದ ಬಗ್ಗೆ ಅದ. ಈಗ ನಮ್ಮ ಮೈ ಒಳಗ ಮತ್ತ ಗಂಟಾಗಿವು. ಮೈಯಾಗಂದ್ರೆ ಎಲ್ರಿ, ಕಾಲಾಗ ಕೈಯಾಗರಿ? ಕಾಲೊಳಗೂ ಅದಾವ್ರಿ, ಕೈ ಒಳಗೂ ಅದಾವ, ಹೊಟ್ಟೆ ಒಳಗೂ ಅದಾವ. ಯಾವಾಗಿಂದ ರೀ? ರಕ್ತನಾಡಿಂದ ಉಬ್ಬಿದ್ದಲ್ಲ ಅನ್ಕೋತೀನಿ ನಾನು. ಮೈ ತುಂಬ ಇದ್ದು ಅಂದ್ರೆ ಅವು ಚರ್ಬಿ ಗಂಟುಗಳು ಇರ್ತಾವ್ರಿ, ಅವು ಕೆಲವು ಮಾವು ಇರ್ತಾವು. ಕಾಲಾಗ ಏನ್ರ ನೀಲಿ ಬಣ್ಣದಂತ ಏನ್ರ ಗಂಟುಗಳು ಗಂಟುಗಳ್ರಿ? ರಕ್ತ ಮೋಸ್ಟ್ಲಿ ಇದು ರಕ್ತನಾಡಿ ಸಂಬಂಧಪಟ್ಟ ಅಲ್ಲದ ಅನ್ಕೋತೀನಿ, ಬಟ್ ಎದಕ್ಕೂ ಒಂದ್ಸಲ ಬಂದ ಒಂದ್ ಡಾಕ್ಟರ್ಗ ಒಂದ್ಸಲ ತೋರಿಸ್ಕೋರಿ. ಎಲ್ಲಾ ಕಡೆ ತೋರಿಸಿದ್ರೆ ಆಪರೇಷನ್ ಅಂತಾರೆ, ಒಂದೈತೆ ಎರಡ್ ಐತೆ ಅಂದ್ರೆ ಮಾಡಿಸ್ಬೋದು. ಚರ್ಬಿ ಗಂಟಿಂದ ಚರ್ಬಿದ ಗಂಟುಗಳ್ರಿ ಅವು ಇರ್ತಾವ್ರಿ, ಅದರಿಂದ ಏನ್ ತ್ರಾಸ ಆಗ್ಲಿ ಅಂದ್ರೆ ಹಂಗ ಬಿಡ್ಬೋದ್ರಿ ಅವನು. ತ್ರಾಸ ಇಲ್ಲ ಅಂತ ಹೇಳಿ ಮೈ ಮಗ ಕಾಣ್ತಿರ್ತಾವ್ರಿ, ನಮ್ಗೆ ಅಸಹ್ಯ ಅನಿಸುತ್ತೆ ಅಂತ ಹೇಳಿ ಹಂಗಿದ್ರೆ ಮತ್ ನೋಡ್ಸ್ಕೊಂಡು ತೆಗ್ದು ಅದ ಹೇಳಿದ್ನಲ್ರಿ, ಈಗ ಆಪರೇಷನ್ ಆದ್ರೆ ಒಂದ ಎರಡ ಇದ್ದಾರೆ ಮಾಡಿಸ್ಬೋದ್ರಿ. ಹೌದು ಹೌದು. ಆಯ್ತು, ಒಂದ್ಸತಿ ನಿಮಗೆ ಕೇಳಿದ್ರಿ. ಆಯ್ತು, ಸಂಬಂಧಪಟ್ಟಿ ಅಂತ ಡಾಕ್ಟರ್ಗೆ ಹೋಗಿ ತೋರಿಸ್ರಿ ಒಂದ್ಸಲ. ಹಲೋ, ಹಲೋ ಮೇಡಮ್, ನಮಸ್ತೆ, ಯಾರು ಮಾತಾಡೋದು? ನಾವ್ ಇಲ್ಲಿ ಕೊಲಾಪುರದಿಂದ ಪಕ್ಕೀರಪ್ಪ ಸಿದ್ದಣ್ಣ ಮಾತಾಡ ಮೇಡಮ್. ಕೇಳ್ರಿ ಪಕ್ಕೀರಪ್ಪ, ಪ್ರಶ್ನೆ. ನಮ್ಮ ತಮ್ಮಂದ ಒಂದ ಕಾಲಾಗ ಇದ ಮಣಕಲ್ ಕೆಳಗ ನರ ಉಬ್ಬಿದಂಗ ಆಗಿತ್ತು ಮೇಡಮ್. ಎರಡು ವರ್ಷದಿಂದ ಬೆಳಗಾವಿ ಕೇಳಿಯಾಗ ಆಪರೇಷನ್ ಮಾಡ್ಸಿ ಮೇಡಮ್. ಅದಕ್ಕ ಮತ್ತೊಂದ್ ಕಾಲ ಈ ಒಳಗಾಲ ಮಾಡ್ಸಿ, ಎಡಗಾಲದಾಗ ಸ್ವಲ್ಪ ಅದು ಉಬ್ಬಿದಂಗ ಇದಾಗತ್ತೈತ್ರಿ. ಅದನ್ನು ಇನ್ನು ಆಪರೇಷನ್ ಮಾಡಿಸ್ಬೇಕ್ರಿ. ಅದಕ್ಕೆ ಏನಾರ ಕಡಿಮೆ ಆಗೋಂಗೇನ ಗುಳಿಗೆ ಅಥವಾ ಟ್ಯಾಬ್ಲೆಟ್ ಅದು ಬಂದ್ ಒಂದ್ಸಲ ತೋರಿಸ್ಕೋಬೇಕ್ರಿ ಯಜಮಾನ್ರಿ ನೀವು. ತೋರಿಸ್ಕೊಂಡು ಅದು ಯಾವ ಸ್ಟೇಜ್ ನಾಗ ಐತಿ ಫಸ್ಟ್ ನೋಡ್ಬೇಕು. ನೋಡ್ಕೊಂಡು ಅದ್ ಸ್ಕ್ಯಾನ್ ಮಾಡಿ ಅಕಸ್ಮಾತ್ ರಕ್ತನಾಡಿ ಅದು ಸೈಜ್ ಬಹಳ ಜಾಸ್ತಿ ಇತ್ತಂದ್ರೆ ಮತ್ತ ಬಾ ಕಾಲ್ಗೂ ಮಾಡಿಸೋದ ಅವಶ್ಯಕತೆ ಬೀಳಬಹುದು. ಹೌದ್ರಿ, ಕಡಿಮೆ ಇದ್ರ ಆತು ಜಾಸ್ತಿ ಇದ್ರ ಆತು, ಒಂದ್ಸತಿ ಡಾಕ್ಟರ್ ತೋರಿಸ್ಬಿಡ್ರಿ. ಹಲೋ ಹಲೋ ಹಾ ಹೇಳ್ರಿ, ಎಲ್ಲಿಂದ ಮಾತಾಡ್ತೀರಿ? ಮಾಂತೇಶ್ ಅಂತ ಹೇಳಿ. ಹಾ ಮಾಂತೇಶ್, ಪ್ರಶ್ನೆ ಕೇಳ್ರಿ. ಮಣಕಾಲ್ ಹಿಂದ್ಗಡೆ ರೀ, ಗಂಟ ಅಡಿಕೆ ಬೆಟ್ಟದಷ್ಟೇ ಇದ್ರಿ ಮೇಡಮ್ ಗಂಟ. ಇದು ನರಕ್ ಸಂಬಂಧಪಟ್ಟದ್ದು ಕಾರ್ಯಕ್ರಮ ಅದೇ ರೀ ಗಂಟ, ಒಂದ್ ಅಡಿಕೆ ಬೆಟ್ಟದಷ್ಟು ಗಂಟ. ನೋವು ಇಲ್ಲ ಏನಿಲ್ಲ ಅದ್ರ, ಇರ್ಬೋದ್ರಿ. ಮಣಕಾಲ್ ಹಿಂದ ಆತರ ಗಂಟಿದ್ರೆ ಅಲ್ಲೂ ರಕ್ತ ನಾಡಿಗಳು ಇರ್ತಾವ್ರಿ. ಕರೆಕ್ಟ್ ಕರೆಕ್ಟ್ ರೀ, ಅಲ್ಲೂ ಇರೋದ್ ಸಾಧ್ಯತೆ ಐತಿ. ಬಟ್ ಅದು ಏನು ರಕ್ತ ನಾಡಿಂದ ಬರ್ಬೇಕಂದ್ರೂ ನೀವು ಒಂದ್ಸಲ ತೋರಿಸ್ಕೊಂಡು ಅದೊಂದ್ ಸ್ಕ್ಯಾನ್ ಮಾಡಿ ನೋಡ್ಬೇಕಾಕೈತ್ರಿ ರಕ್ತ ನಾಡಿ ಗಂಟಿನ ಸೈಜ್. ಯೋಗ ಹೇಳಿದ್ರೆ ಯೋಗ ಮಾಡಿ ಇರ್ಬೋದ್ರಿ, ಇರ್ಬೋದು. ಅದು ಒಂದ್ಸಲ ನೋಡ್ಕೊಂಡು ಫಸ್ಟ್ ಅದನ್ನ ನೋಡ್ಬೇಕ್ರಿ ನಾವು, ರಕ್ತ ನಾಡಿದ ಗಂಟೆ ಆಯ್ತು ಏನ್ ಬ್ಯಾರೆ ಗಂಟೆ ಆಯ್ತಂತ. ಅಲ್ಲ ಒಂದ್ಸತಿ ತೋರ್ಸ್ಬಿಡ್ರಿ, ತೋರ್ಸ್ಬಿಡಿ ಒಂದ್ಸಲ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಹಿರೇಕೇರು ತಾಲೂಕಿಂದ. ತಮ್ಮ ಹೆಸರು? ಈಶ್ವರಪ್ಪ ಅಂತ ಹೇಳ್ರಿ. ಈಶ್ವರಪ್ಪ ಪ್ರಶ್ನೆ ಕೇಳ್ರಿ. ಅಂದ್ರೆ ಅದು ಎರಿಕೋಶ್ ಬರೀ ಮಣಕಾಲಿಂದ ಕೆಳಗೆ ಅಷ್ಟೇ ಕಾಣಿಸ್ಕೊಳ್ತಾರ, ಮೈ ಮೇಲೆ ಯಾಕೆ ಕಾಣಿಸ್ಕೊಳಲ್ಲ ಅದು? ಇಲ್ರಿ, ಎದಕ್ಕಂದ್ರ ರಕ್ತನಾಡಿ ಕಾಲ್ ಅಂದ್ರೆ ಕಾಲ್ ನಿಮ್ದು ಏನಾಗ್ತೀರಿ, ದೇಹದ ಕಂಪ್ಲೀಟ್ ನಿಮ್ ಬಾರ್ ವಜ್ಜೆ ಎಲ್ಲ ಕಾಲ್ ಮೇಲೆ ಇರ್ತೈತ್ರಿ. ಸೊ ಕಾಲ್ದಿಂದ ಏನಾಕೈತಿ, ರಗತ ಹೊಳ್ಳೆ ಎದಿಗೆ ರಿಟರ್ನ್ ಹೋಗ್ಬೇಕಂದ್ರೆ ಅದು ರಿಟರ್ನ್ ಪಂಪ್ ಮಾಡ್ಬೇಕಾಕೈತ್ರಿ. ಸೊ ಅದಕ್ಕಾಗಿ ಕಾಲಾಗದು ಸ್ವಲ್ಪ ಜಾಸ್ತಿ ಬರ್ತೈತದು. ಮೈಯಾಗೂ ರಕ್ತ ಹೊಟ್ಟೆಯಾಗೂ ಕೈಯಾಗೂ ಇರ್ತಾವೆ, ಬಟ್ ಅಲ್ಲಿ ಅಷ್ಟು ಪ್ರೆಷರ್ ಇರುವುದಿಲ್ಲ. ಕಾಲಾಗೂ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ಕಾಲಾಗೊಂದು ಸುಮಾರು 95%ಕ್ಕಿಂತ ಜಾಸ್ತಿ ಕಾಲಾಗನ ಅವು ಬರ್ತಾವ್ರಿ ವೆರಿಕೋಸ್ ವೆನ್ಸ್. ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಸಂದೀಪ್ ಮಾತಾಡೋದು ರೀ. ಹಾ ಸಂದೀಪ್, ಪ್ರಶ್ನೆ ಕೇಳ್ರಿ. ಇದು ಉಬ್ಬಿದ ರಕ್ತ ಐತಲ್ರಿ, ಉಬ್ಬದಾಗ ಆಂಟಿಮೆಂಟ್ ಅಥವಾ ಇಂಜೆಕ್ಷನ್ ತಗೊಂಡ್ರೆ ಆರಾಮ ಆಕೈತೇನ್ರಿ? ಇಂಜೆಕ್ಷನ್, ಅದರಿಂದ ಇಂಜೆಕ್ಷನ್ ಕೊಟ್ಟರ್ರಿ, ಅದು ನೋಡ್ಬೇಕ್ರಿ ಅದು ಸೈಜ್. ಅವು ರಕ್ತ ನಾಡಿಗಳು ಸೈಜ್ ಸಣ್ಣ ಇತ್ತಂದ್ರೆ ಮತ್ತು ಇಂಜೆಕ್ಷನ್ಲೇ ಮುಚ್ಚೋಗ್ತಾವೆ. ಬಟ್ ಸೈಜ್ ದೊಡ್ಡ ಇತ್ತಂತ ತಿಳ್ಕೊರಿ, ಅನಿವಾರ್ಯವಾಗಿ ಅದಕ್ಕೆ ಲೇಸರ್ ಆಪರೇಷನ್ನು ಅಥವಾ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಿ ತೆಗಿಬೇಕಾಕೈತ್ರಿ ಅದನ್ನ. ಗಾಯ ಆಗಿತ್ತಂದ್ರೆ ರೀ ಫಸ್ಟ್ ವೆರಿಕೋಸ್ ವೆನ್ಸ್ ಟ್ರೀಟ್ಮೆಂಟ್ ತೊಗೋಬೇಕ್ರಿ. ರಕ್ತ ನಾಡಿಗಳು ಎಲ್ಲೆಲ್ಲಿ ಉಬ್ಬಿದಾವೋ ಅವನ್ನೆಲ್ಲ ಮುಚ್ಚಬೇಕಾಗ್ತೈತಿ. ಅವ್ನು ಮುಚ್ಚಿದ ಮೇಲೆ ಅವ್ನ ಡ್ರೆಸ್ಸಿಂಗ್ಸ್, ಅದು ಸ್ಪೆಷಲ್ ಡ್ರೆಸ್ಸಿಂಗು ಇರ್ತಾವೆ, ಅದನ್ನ ಮಾಡ್ತೀವಿ. ಮಾಡಿದ ಮೇಲೆ ತನ್ನಷ್ಟಕ್ಕೆ ತಾನೇ ಅದು ಗಾಯದ್ದೇನು ಮುಚ್ಚೋಗ್ತೈತೆ ರೀ ಅದು. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಮೇಡಮ್ ಗೋವಿಂದರಾಜ್ ಬಳ್ಳಾರಿಯಿಂದ. ಪ್ರಶ್ನೆ ಕೇಳ್ರಿ ಗೋವಿಂದರಾಜನ್. ಮೇಡಮ್, ವ್ಯಾರಿಕೋಸಿಲ್ ವೆಯ್ನ್ಸ್ಗೆ ಮತ್ತು ಎಲ್ ವಿ ಎಚ್ಗೆ ಏನಾದರೂ ಸಂಬಂಧ ಐತಾ ಅಂತ, ಲೆಫ್ಟ್ ವೆಂಟ್ರಿಕಲ್ ಹೈಪರ್ ಟ್ರೋಫಿ. ಇಲ್ಲ, ವೆರಿಕೋಸ್ ವೆಯ್ನ್ಸ್ಗೆ ಅದಕ್ಕೇನು ಮೋಸ್ಟ್ಲಿ ಏನು ಸಂಬಂಧ ಇರೋದಿಲ್ಲರಿ. ವೆರಿಕೋಸ್ ವೆಯ್ನ್ಸ್ಗೆ ಮತ್ತು ಹಾರ್ಟ್ ರಕ್ತನಾಡಿಗೆ ಏನು ಸಂಬಂಧ, ಎಲ್ ವಿ ಎಚ್ಗೆ ಸಂಬಂಧ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಲಿಪಿಕೈಂಡ್ ಸಿ ವಿ 10 mg ಯೂಸ್ ಮಾಡ್ತಾ ಇದ್ದೀನಿ ಸರ್. ಹಾಂ, ಅದು ಹಾರ್ಟ್ ಪ್ರಾಬ್ಲಮ್ ಸಂಬಂಧ ಇರ್ತೈತೆ ರೀ, ವೆರಿಕೋಸ್ ವೆಯ್ನ್ಸ್ ಸಂಬಂಧ ಅಲ್ಲ ರೀ ಅದು. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ. ಹಾ ಕೇಳ್ತದೆ, ಯಾರು ಮಾತಾಡೋದು? ನಾವು ನವಲಗುಂದ ತಾಲೂಕು ತುಪ್ಪದ ಕುರಟಿಯಿಂದ ರೀ. ನಿಮ್ಮ ಹೆಸರೇನು? ಪಂಪಾಪತಿ ಅಂತ ಹೇಳಿ. ಹಾ ಪ್ರಶ್ನೆ ಕೇಳ್ರಿ ಪಂಪಾಪತಿ. ಮಣಕಾಲ್ನಿಂದ ತೆಳಗ ಒಂದ್ ನರ ಉಬ್ಬ್ಯದ, ಅದಕ್ಕೆ ಏನ್ ಮಾಡ್ಬೇಕ್ರಿ? ಅದರಿಂದ ಏನ್ ತ್ರಾಸ ಆಗಕತ್ತೈತ್ರಿ? ಏನು ತ್ರಾಸ ಇಲ್ರಿ. ಕಾಲು ಉಬ್ಬೋದು ನೋವು ರಕ್ತನಾಳ ಅಂದ್ರಲ್ರಿ ಅದ್ರ ಸಲುವಾಗಿ ನಿಮ್ಮನ್ನ ಕೇಳಾಕತ್ತೀನಿ. ಹಾ ಅದೇ ರೀ, ಅದರಿಂದ ನೋಡ್ಬೇಕಾಕೈತ್ರಿ, ಅದೊಂದು ಸಣ್ಣದ ರಕ್ತನಾಡಿ ಸ್ಕ್ಯಾನ್ ಮಾಡಿ ನೋಡ್ಬೇಕಾಕೈತ್ರಿ ಸೈಜ್ ಎಷ್ಟೈತಂತ ನೋಡಿ. ಮತ್ತೆ ಜಾಸ್ತಿ ಸೈಜ್ ಇತ್ತಂದ್ರೆ ಮತ್ತೆ ಮುಂದೆ ಹೋಗಿ ಸ್ವಲ್ಪ ತ್ರಾಸ ಕೊಡ್ತೈತ್ರಿ ಅದು ನಿಮ್ಗೆ, ಕಾಲು ಬಾವು ಬರೋದು ನೋವು ಬರೋದು ಗಾಯ ಆಗೋದಾಗ್ತಾವು. ಸೊ ಬಂದು ಒಂದ್ಸಲ ತೋರಿಸ್ಕೊಂಡು ಅದನ್ನೆಲ್ಲ ರಿಪೋರ್ಟ್ಸ್ ನೋಡಿಕೊಂಡು ಅದು ಹೆಂಗೆ ಬರೇ ಹಂಗೆ ಬಿಟ್ಟರೆ ಸರಿ ಹೋಗ್ತೈತಿ, ಅದಕ್ಕೆ ಅದಕ್ಕೆ ಏನರ ಔಷಧಿ ಕೊಡಬೇಕು ಅಥವಾ ಏನರ ಮಾಡಿಸ್ಬೇಕಂತ ನೋಡ್ಬೇಕಾಗ್ತೈತಿ ರೀ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ಇಲ್ಲಿ ಕಟಾಪುರದಿಂದ ಹೊಸಗೌಡ್ರ ಅಂತ ರೀ ಮೇಡಮ್. ಪ್ರಶ್ನೆ ಕೇಳ್ರಿ ಹೊಸಗೌಡ್ರೆ. ಸ್ವಲ್ಪ ಮೊಣಕಾಲ ಅಂತೇಳಿ ನರ ಕಾಲು ಉಬ್ಬಿತ್ತವಲ್ಲ ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕಂತ ಚಿಕಿತ್ಸೆ. ಅದರಿಂದ ಏನ್ ತ್ರಾಸ ಆಗತ್ತೈತ್ರಿ ಗೌಡ್ರ? ಏ ಅಡ್ಡಾಡಕ್ಕೆ ಸ್ವಲ್ಪ ಬ್ಯಾನ್ ಹಾಕೋರಿ, ಕಾಲು ಬ್ಯಾನ್ ಆಗ್ತಾವ, ಕಾಲು ಉಬ್ತಾವು. ಹ್ಞೂ ಕಾಲು ಉಪ್ತಾವು, ಅದು ಅದರಿ ನೋಡಿಕೊಂಡು ಒಂದ್ಸಲ ಅವು ರಕ್ತನಾಡಿಗಳು ಸಮಸ್ಯೆ ಇದ್ದಂಗೆ ಐತದು, ವೆರಿಕೋಸ್ ವೇನ್ಸ್ ಇದ್ದಂಗೆ. ಸೊ ಅದನ್ನ ಸ್ಕ್ಯಾನ್ ಮಾಡಿಸಿ ನೋಡ್ಬೇಕಾಕೈತ್ರಿ, ಅಕಸ್ಮಾತ್ ಭಾಳ ಇದ್ದು ಮತ್ತು ನೋವು ಸತತ ಬರಾಕತ್ರ ಮತ್ತು ಅದ್ರ ತಕ್ಕಂಗೆ ನೋಡಿ ಅದ್ರ ಟ್ರೀಟ್ಮೆಂಟ್ ಕೊಡಬೇಕಾಗ್ತೈತಿ. ಮಣಕಾಲ್ದು ಇದರಿಂದ ಸ್ವಲ್ಪ ಮಣಕಾಲ್ ಹತ್ರ ನೋವು ಬರ್ಬೋದು ರೀ, ಬಟ್ ವಿಪರೀತ ಮಣಕಾಲ್ ನೋವು ಭಯಂಕರ ಮಣಕಾಲ್ ನೋವು ಅಂದ್ರೆ ಮತ್ತೆ ನರದ ಸಂಬಂಧಪಟ್ಟಿದ್ದ ಅಲ್ಲ ಅನ್ಕೋತೀನಿ. ಮಣಕಾಲ್ದ ಏನಂತ ಎಲ್ಲ ಬರ್ತೈತ್ಲ ಅವೇನ್ರ ಕೆಲವೊಂದು ಸೌದಿರ್ತಾವ ಅದಕ್ಕೂ ಕೆಲವೊಂದು ಬರ್ತಿರ್ತೈತಿ. ಸೊ ಎರಡು ಎರಡೂ ಸ್ವಲ್ಪ ಇದನ್ನ ಮಾಡಿ ನೋಡ್ಬೇಕಾಕೈತ್ರಿ. ಅವು ನೋಡ್ಬೇಕಾಕೈತ್ರಿ, ಪರೀಕ್ಷೆ ಅದು ಮಾಡಿಸಿ ನೋಡ್ಕೊಂಡು ಎದರಿಂದ ಅದು ನಿಮ್ಗೆ ತ್ರಾಸ ಆಗತ್ತೆ ನೋಡಿ ಅದ್ರ ತಕ್ಕಂಗೆ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕಾಕೈತಿ. ನಾ ಹೇಳ್ತೀನಿ ಈಗ ಕಾರ್ಯಕ್ರಮ ಮುಗಿಯುವ ಮೊದಲು ಡಾಕ್ಟರ್ ಯಾವಾಗ ಅವೈಲೇಬಲ್ ಇರ್ತಾರ, ಅಪಾಯಿಂಟ್ಮೆಂಟ್ ಯಾವ ನಂಬರ್ಗೆ ತಗೋಬೇಕು ಎಲ್ಲ ಹೇಳ್ತೀನಿ ನಾನು. ಆಯ್ತು ರೀ ಮೇಡಮ್, ಸರಿ. ಹಲೋ ಹಲೋ ಹಲೋ ನಮಸ್ತೆ, ರೇಡಿಯೋ ಸೆಟ್ ದೂರ ಇಡಬೇಕು. ಹಲೋ ಹಲೋ ಹಲೋ ಸರ್, ಇಲ್ಲಿ ಮೂಡ್ಲಿ ತಾಲೂಕು ಕಮಲ್ಲಿಂದ ಮಾತಾಡೋದು ರೀ. ಹೇಳ್ರಿ. ನಾವು ಅಪ್ಪ ರೀ, ಅದು ಇದು ಮೊಣಕಾಲಿಗೆ ಗಂಟಾಗಿತ್ತು ರೀ, ಅದು ಗಂಟಾಗಿ ಅದು ಮೊಣಕಾಲು ಸ್ವಲ್ಪ ನೋವು ಹತ್ರಿ ಮುಂದೆ ಅದು ಅದು ಖರೀಗಿರಿ ಏನಾಗೈತ್ರಿ, ಕೆಳಗೆ ಹಡ್ಡತ್ತೇಳಿ ಬಾವು ಬರ್ತೈತ್ರಿ ಕಾಲು ರೀ, ಅದು ಬಾವು ಬರ್ತದೆ ನೋವು. ಹಾ ಇಲ್ಲಿ ತೋರಿಸಿರಿ ರೀ, ಅದು ಎರಡನ ಕಂಬರ ಹಾಕೈತ್ರಿ, ಮತ್ತ ಹೊಳೆ ಬಾಯ್ದೈತ್ರಿ, ಅದು ಅಡ್ಡ ತಿಳ್ರಿ ಬಾದ ಅಡ್ಡ ರೀ. ಕಾಲಾಗ ಏನ್ರ ಗಾಯ ಐತೇನ್ರಿ? ಗಾಯ ಅದು ಏನಿಲ್ರಿ, ನೋವು ಇರ್ತೈತಿ ಬರೇ. ಹಾ ಮೊಣಕಾಲಿಗೆ ಪೈಲಿ ಗಂಟಾಗಿತ್ತಿರದ, ಒಂದ್ ವರ್ಷ ಆತ್ರದ ಅದರಿ. ಅದು ಗಂಟ ಫಸ್ಟ್ ರಕ್ತನಾಡಿ ಗಂಟೆ ನೋಡ್ಕೋಬೇಕ್ರಿ, ರಕ್ತನಾಡಿ ಗಂಟ್ ಇತ್ತಂದ್ರೆ ಮತ್ತೊಂದು ಸ್ಕ್ಯಾನ್ ಮಾಡಿಸಿ ನೋಡ್ಕೊಂಡು ಅದ ಎಲ್ಲಿಂದ ಬರಾಕ್ತೈತಿ ನೋಡಿ ಅದ್ರ ತಕ್ಕಂಗೆ ಇರಬೇಕು. ಬಟ್ ಬರೇ ಅಲ್ಲೇ ಮೊಣಕಾಲಿಂದ ಗಂಟ್ ಇತ್ತಂದ್ರೆ ಮತ್ತು ಬೇರೆ ಸಾಧ್ಯತೆನೂ ಇರ್ತೈತ್ರಿ, ಚರ್ಬಿ ಗಂಟು ಉಳ್ಕಿ ಥರ ಗಂಟ. ಸೊ ಅದು ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೇದಾಗ್ತೈತ್ರಿ. ಅದಕ್ಕೆ ರೀ ಬಾವು ಎದಕ್ಕೆ ಬರಾಕತೈತಿ, ಅದು ಒಳಗೆ ಗಂಟು ತೋರಿಸ್ಕೋಬೇಕು, ರಕ್ತನಾಡಿ ಮ್ಯಾಲೆ ಏನ್ರ ಅದು ಒಳಗಿಂದ ಏನು ಒತ್ತಾಕತೈತೆ ಒಂದ್ಸಲ ನೋಡ್ಬೇಕಾಕೈತಿ ಅದನ್ನ. ಹಲೋ ಹಲೋ ಹಲೋ ಡಾಕ್ಟರ್, ಇದಕ್ಕೆ ಇರುವಂಥ ಚಿಕಿತ್ಸಾ ವಿಧಾನ ಏನು? ಈಗ ಸದ್ಯಕ್ಕೆ ಟೆಕ್ನಾಲಜಿ ಸ್ವಲ್ಪ ಅಡ್ವಾನ್ಸ್ ಆಗೋದ್ರಿಂದ ಈಗ ನಾವು ನಮ್ಮ ಸೆಂಟ್ರಲ್ಲಿ ನಾವು ಲೇಸರ್ ಆಪರೇಷನ್ ಮಾಡ್ತೇವೆ ರೀ. ಸೊ ಯಾವ ಥರದ್ದು ಮುಂಚೆ ಹೆಂಗೆ ಮಾಡ್ತಿದ್ರಂದ್ರೆ ಅದನ್ನೆಲ್ಲ ರಕ್ತನಾಡಿಗಳು ಎಲ್ಲೆಲ್ಲ ಉಬ್ಯಾವಲ್ಲ ಅದನ್ನೆಲ್ಲ ಕಟ್ ಮಾಡಿ ಹೊರಗಡೆ ತೆಗಿತಿದ್ರು. ಸೊ ಈ ಸಲ ಕಟ್ ಮಾಡಲ್ದ ಅದು ನಾವು ಆಪರೇಷನ್ ಮಾಡಿದ್ದೂ ಗೊತ್ತಾಗೋದಿಲ್ಲ, ಒಂದು ಸಣ್ಣ ಪಿನ್ ಏನಂತಾರೆ ನಮ್ಮ ಸಾದಾ ಪಿನ್ ಸೈಜ್ನಾಗ ರಕ್ತನಾಡಿನಾಗ ಅದು ಲೇಸರ್ ಫೈಬರ್ ಹಾಕಿ ಎಲ್ಲ ರಕ್ತನಾಡಿಗಳು ಇರ್ತಾವಲ್ರಿ ಅವ್ನು ಕ್ಲೋಸ್ ಮಾಡ್ತೀವಿ, ಮತ್ತು ಇಂಜೆಕ್ಷನ್ಸ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಡೇ ಕೇರ್ ಸರ್ಜರಿ ತನಕ ಮಾಡ್ತೇವೆ ರೀ, ಅಂದರೆ ಪೇಷಂಟ್ ಬೆಳಿಗ್ಗೆ ಬಂದ್ರಂದ್ರೆ ಅದೇ ದಿವಸ ಆಪರೇಷನ್ ಮಾಡಿ ಅದೇ ದಿವಸ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಡೇಯಿಂದ ಅವ್ರು ತಮ್ಮ ರುಟೀನ್ ಕೆಲಸ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ಅಂದರೆ ಎಷ್ಟು ರಕ್ತನಾಳಗಳು ಉಬ್ಬಿರ್ತದ ಎಲ್ಲದಕ್ಕೂ ಅದೇ ಥರನೇ ಮಾಡ್ತೀರಿ? ಇದು ಮೇನ್ ವೆರಿಕೋಸ್ ವೇನ್ಸ್ ಆಗೋದು ಕಾರಣ ಮೈ ಕಾಲಾಗಿಂದ ಎರಡು ಮೇನ್ ರಕ್ತನಾಳಿ ಇರ್ತವ್ರಿ, ತೊಡೆ ಹಿಂದ್ಗಡೆ ಮತ್ತು ತೊಡೆ ಸೈಡ್ ಒಳಗಡೆ ಇಲ್ಲಿ. ಸೊ ಅವೆರಡು ರಕ್ತನಾಳದಿಂದ ನಮ್ಗೆ ಅದು ವೆರಿಕೋಸ್ ವೇನ್ಸ್ ಸಾಧ್ಯತೆ ಇರ್ತೈತಿ. ಅದನ್ನ ನಾವೇನರ ಚಲೋ ತೆಂಗ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು 90-95% ಸಕ್ಸಸ್ ರೇಟ್ ಇರ್ತೈತಿ ರೀ. ಬಟ್ ನೀವು ಆಗೋ ಕಾರಣದಿಂದ ಏನು ದಪ್ಪ ಇರೋದ ಕಾರಣ ಅಥವಾ ನೀವು ಕೆಲಸ ಅನಿವಾರ್ಯ ಇರೋದು ನಿಂತಂದ್ರೆ ರಿಕರೆನ್ಸ್ ಚಾನ್ಸ್ ಇರ್ತೈತಿ, ಬಟ್ ಭಾಳ ಕಡಿಮೆ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ ರೀ, ಹೇಳ್ರಿ ತಮ್ಮ ಹೆಸರು. ಹಲೋ ರೀ, ಕೇಳ್ತದ? ನೀವು ಹೇಳ್ರಿ ನಿಮ್ಮ ಹೆಸರು. ಮೊಣಕಾಲು ಬಾ ಹೊಡಿತಾವ್ರಿ. ಅಲ್ಲ, ಮೊಣಕಾಲಿಂದ ಕಾರ್ಯಕ್ರಮ ಅಲ್ಲ ಇದು, ನರಕ್ ಸಂಬಂಧಪಟ್ಟ. ಹಲೋ ಹಲೋ ಹಲೋ ಹಾ, ಯಾರು ಮಾತಾಡೋದು? ಮಂಜುನಾಥ್ ಪ್ರಶ್ನೆ ಮಂಜುನಾಥ್, ಬಹಳ ಕರೆಗಳವ, ನಿಮಗೆ ವಿಷಯ ಇನ್ನೊಂದ್ಸತಿ ಹೇಳ್ತೀವಿ ಅಂತ. ಡಾಕ್ಟ್ರಿ, ಈಗ ತಾವು ಹೇಳಿದ್ರಿ ಪುರುಷ ಮಹಿಳೆ ಇಬ್ಬರಲ್ಲಿ ನಾವು ನೋಡಿದಾಗ ಯಾರಲ್ಲಿ ಹೆಚ್ಚು ಕಂಡು ಬರ್ತದೆ? ಆಲ್ಮೋಸ್ಟ್ ನೀವು 50% ಅಂತ ಹೇಳ್ಬೋದು ರೀ. ಇಬ್ಬರು ಫೀಮೇಲ್ಸ್ನಲ್ಲಿ ಯೂಶ್ವಲಿ ರೀ ಏನು ದಪ್ಪ ಇರೋದ್ರಿಂದ ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ಹಾರ್ಮೋನ್ ಸಂಬಂಧಪಟ್ಟಿದ್ದು ಕೌಕೆಲ್ಲ ಚೇಂಜಸ್ ಆಗೋದ್ರಿಂದ ಫೀಮೇಲ್ಸ್ನಾಗ ಕಂಡು ಬರ್ತಾವೆ ರೀ. ಬಟ್ ಮೇಲ್ಸ್ನಲ್ಲಿ ಏನಂತ ಯೂಶ್ವಲಿ ಡಾಕ್ಟರ್ ಆಗಲಿ ಪೊಲೀಸ್ದವ್ರಾಗಲಿ ಟೀಚರ್ಸ್ ಆಗಲಿ ಸ್ವಲ್ಪ ತೆಳಗಿದ್ದವ್ರು ನಿಂತ್ಕೊಂಡ್ರೆ ಅವರಲ್ಲಿ ಜಾಸ್ತಿ ಇರ್ತೈತಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಾ ಸಂತೋಷ್ ಗಂಗಾರಾಮ್ ಸುನದಿ ಅಂತ ರೀ. ನಾವು ಅತ್ನಿ ತಾಲೂಕು ಜಿಂಜಿರೋಡದಿಂದ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಸಂತೋಷ್. ಈಗ ಮೇಡಮ್ ರೀ, ನಂದು 38 ಏಜ್ ರೀ. ನಂಗ ಈಗ ಒಂದು 15 ವರ್ಷ ಹಿಂದೆ ಸಲ ರೀ, ನಾವು ಅಜ್ಜಿನ ಹೋಗಿ ನರ ಸ್ವಲ್ಪ ಇದನ್ನ ಲಸಿಕೆ ಆದಂಗೆ ಆಗೈತ್ರಿ. ಅದ್ ನಾವು ಈಗ ಜಾಸ್ತಿ ಬಾರ ಹೊರಂಟ್ಲೆ ಸೊಂಟದಾಗ ಅಳಕ್ತೈತ್ರಿ, ಅದಕ್ಕೆ ಏನ ಇದ್ರಿ? ರಕ್ತನಾಡಿನ ಸಮಸ್ಯೆ ಅಲ್ ಇದ್ದಂಗ ಅಲ್ಲಗ ಅನಿಸ್ತೈತ್ರಿ ನನ್ಗ. ಅದು ಬೆನ್ನಾಗಿಂದೇನು ನರಗಳು ಇರ್ತಾವಲ್ಲ, ಅದು ಕೆಲವೊಮ್ಮೆ ಜಬ್ಬೆ ಆಗಿರ್ತಾವ. ಹೌದೌದ್ರಿ, ಅದು ರಕ್ತನಾಡಿ ಸಂಬಂಧಪಟ್ಟಿದ್ದಲ್ರಿ. ಅದು ಎಲ್ಬಿನ್ ಡಾಕ್ಟರ್ ಅಥವಾ ಏನಂತಾರ ನ್ಯೂರೋ ಸರ್ಜನ್ ಇಬ್ಬರಾಗ ಒಬ್ರು ತೋರಿಸ್ಬೇಕಾಗ್ತೈತ್ರಿ ರಕ್ತನಾಡಿ ಸಂಬಂಧಪಟ್ಟಿದ್ದಲ್ಲ. ಅಲ್ಲ ಹಲೋ ಹಲೋ ಹಾ, ತಮ್ಮ ಹೆಸರು? ಹಲೋ ಹಾ, ಕೇಳ್ತದ ಹೇಳ್ರಿ. ಹಲೋ, ಈಗ ಡಾಕ್ಟರ್ ಒಂದು ಸಲ ಈ ತರ ಲೇಸರ್ ಚಿಕಿತ್ಸೆ ಮಾಡಿದ ಮೇಲೆ ಮತ್ತೆ ಮರುಕಳಿಸುವ ಸಾಧ್ಯತೆ ಉಂಟ? ಕಡಿಮೆ ರೀ, ಕಡಿಮೆ. ಆಲ್ಮೋಸ್ಟ್ ಈಗ ಲೇಸರು ಮತ್ತು ಹೊಸ ಏನು ಟೆಕ್ನಾಲಜೀಸಿಂದ ಸಕ್ಸಸ್ ರೇಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 98% ತನೂ ಅನ್ಬೋದು ರೀ. 2% ಬರೋದು ಸಾಧ್ಯತೆ ಐತಿ. ಕಾಲಾಗೂ ನಾರ್ಮಲ್ ವೇನ್ಸೂ ಇರ್ತಾವೆ. ಸೊ ಅವು ಮುಂದೆ ಹೋಗಿ ಒಂದು 5 ಅಥವಾ 10 ವರ್ಷ ಮುಂದೆ ಹೋಗ್ಬಿಟ್ಟು ಅವು ವೆರಿಕೋಸ್ ವೇನ್ಸ್ ಕನ್ವರ್ಟ್ ಆದವು ಅಂದ್ರೆ ಮತ್ತು ಅವಕ್ಕೆ ಏನಾದರೂ ಸಪ್ರೇಟಾಗಿ ಮಾಡಬೇಕಾಕೈತಿ ರೀ. ಬಟ್ ಅವಾಗ ಮೇನ್ ಈ ಥರದ ಮೇಜರ್ ಆಪರೇಷನ್ ಏನು ಅವಶ್ಯಕತೆ ಬೀಳೋದಿಲ್ಲ. ಸಣ್ಣ ಸೂಜಿ ಚುಚ್ಚೆ ಅದ್ರಾಗ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಅವನ ನರಗಳನ್ನೆಲ್ಲ ಬಂದ್ ಮಾಡ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಜೀವಕ್ಕೇನು ಅಪಾಯ ಇಲ್ಲ ಅಂತೀರ? ಅಪಾಯ ಜೀವಕ್ಕೆ ಏನು ಅಪಾಯ ಅಂತದಿಲ್ಲ. ಬಟ್ ಅದು ಏನು ಒಂದ್ಸಲ ಗಾಯ ಆತಂತ ತಿಳ್ಕೊರಿ, ಗಾಯ ಆಗಿ ಅಥವಾ ರಕ್ತನಾಡಿ ಸೈಜ್ ದೊಡ್ಡ ಅದು ಅಲ್ಲಿಂದ್ರ ಗೊತ್ತಿಲ್ದಂಗೆ ನಿಮ್ಗೆ ಬ್ಲೀಡಿಂಗ್ ಆತಂದ್ರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಲೋ ಹಲೋ ಹಾ, ಪ್ರಶ್ನೆ ಕೇಳ್ರಿ. ಹಲೋ ರೀ, ನಾನ್ ದೇವಪ್ಪ ರೀ. ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ತಾ ಬಂತು. ಪಾರ್ಸಿ ಆಗಿತ್ರಿ. ಅದೇ ಇವಾಗ ಜೋಲ ಅದೆಲ್ಲ ತೊಂದ್ರೆ ಬಹಳ ಐತ್ರಿ. ಅಲ್ಲ, ಇದು ವೆರಿಕೋಸ್ ವೇನ್ಸ್, ಕಾಲೊಳಗ ಉಬ್ಬಿದ ರಕ್ತನಾಳ ಏನಾದರೂ ಕಂಡು ಬಂದ್ರೆ ಅದ್ರ ಬಗ್ಗೆ ಅದ. ಈಗ ಡಾಕ್ಟರ್, ತಾವು ಮುಖ್ಯವಾಗಿ ಕಾರ್ಯಕ್ರಮದ ಶುರುವಿಗೆ ಹೇಳಿದ್ರಿ, ಅಂದರೆ ಹೆಂಗೆ ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಬೇಕು, ಉಬ್ಬಿದ ರಕ್ತನಾಳಗಳು ಬರದ ರೀತಿ ಒಳಗೆ ಹೆಂಗಿರಬೇಕು ನಮ್ಮ ಜೀವನ ಶೈಲಿ ಅಂತ. ಆದಾಗ್ಯೂ ಕೂಡ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದೆರಡು ಮಾತುಗಳು, ಅಂದರೆ ಇದರಿಂದ ದೂರ ಇರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು? ಯಾವ ಥರದ್ದು ಕಾಲಲ್ಲಿ ರಕ್ತನಾಡಿ ಉಬ್ಬಿದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ. ಅದು ಮೇಲ್ಗಡೆ ಏನು ಕಾಣ್ತಿರಲಿಂದ ಒಳಗಡೆ ಕೆಲವೊಮ್ಮೆ ಸಮಸ್ಯೆಗಳು ಆಗಬಹುದು. ಸೊ ಅದರಿಂದ ನೋವು ಆಗ್ಬೋದು, ಸ್ವೆಲ್ಲಿಂಗ್ ಆಗ್ಬೋದು, ಗಾಯ ಆಗ್ಬೋದು, ಬ್ಲೀಡಿಂಗ್ ಕೂಡ ಆಗ್ಬೋದು. ಇವೆಲ್ಲವೂ ನಾವು ಆಗಬಾರ್ದಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಂತ ಒಂದು ಸ್ವಲ್ಪ ಫಾಲೋ ಮಾಡಬೇಕು, ಮತ್ತು ರೆಗ್ಯುಲರ್ ನಿಮ್ಗೆ ಯಾರು ಡಾಕ್ಟರ್ಸ್ಗಳಿರ್ತಾರಲ್ಲೇ ರೆಗ್ಯುಲರ್ ಫಾಲೋಅಪ್ಗೆ ಬರಬೇಕು. ಮತ್ತು ಮುಖ್ಯವಾಗಿ ತಾವು ಹೇಳಿದ್ದು ಅಧಿಕ ತೂಕವನ್ನು ಹೊಂದಿರಬಾರ್ದು, ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು, ಮತ್ತು ನಿಂತು ಕೆಲಸ ಮಾಡೋದನ್ನ ಮಧ್ಯೆ ಮಧ್ಯೆ ಬ್ರೇಕ್ ಕೊಡಬೇಕು, ಬ್ರೇಕ್ ಕೊಡಬೇಕು ಅಂದ್ರೆ ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತೆ ಕೆಲಸ ಮುಂದುವರಿಸಬೇಕು. ಆತ್ಮೀಯ ಕೇಳುಗರೆ, ನಾವು ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ವಿ, ಡಾಕ್ಟರ್ ಬಸವರಾಜೇಂದ್ರ ಆನೂರು ಶೆಟ್ಟರು ಸೋಮವಾರದಿಂದ ಶುಕ್ರವಾರದವರೆಗೆ ಧಾರವಾಡದ SDM ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಚಿಕಿತ್ಸೆಗಾಗಿ ಲಭ್ಯ ಇರ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಲಭ್ಯ ಇರ್ತಾರೆ, ಸೋಮವಾರದಿಂದ ಶುಕ್ರವಾರದವರೆಗೆ. ನೀವು ಮುಂಚೆ ಹೋಗುವಾಗ ಒಂದು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದರೆ ಉತ್ತಮ. ಅದಕ್ಕಾಗಿ ಇರುವಂಥ ದೂರವಾಣಿ ಸಂಖ್ಯೆ 97 42 75